ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಪಿಎನ್ಜಿ ದರದಿದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಳ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್, ನಿಯಮಗಳು ಅನ್ವಯ. ಇನ್ನು ಮುಂದೆ ಕಬ್ಬು ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಉಪ್ಪಲದಿನ್ನಿ ಗ್ರಾಮದ ಪರಶುರಾಮ್ ಸಂಗಪ್ಪ ಸಂತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಬಲೇಶ್ವರ ತಾಲೂಕು ಉಪ್ಪಲದಿನ್ನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ಪರಶುರಾಮ್ ಸಂಗಪ್ಪ ಸಂತಿ ಅವರು ನಮ್ಮ ಜೊತೆಗಿದ್ದಾರೆ. ಸಣ್ಣ ರೈತರು, ಒಳ್ಳೆಯ ಕೃಷಿಯನ್ನು ಅವರು ಮಾಡ್ತಾ ಇದ್ದಾರೆ, ಕಬ್ಬು ಮತ್ತು ಇತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರ ಅನುಭವ ತಮಗೆಲ್ಲ ಮಾರ್ಗದರ್ಶಿ ಆಗಬಹುದು ಅಂಥೇಳಿ ನಮಗೆ ಅನಿಸ್ತದ. ನಮಸ್ಕಾರ ಪರಶುರಾಮ್ ಅವರೇ. ನಮಸ್ಕಾರ ಸರ್. ಯಾವಾಗಿಂದ ಒಕ್ಕಲ್ತನ ಮಾಡ್ತಾ ಇದ್ರಿ ತಾವು? ಈ ಒಂದು 3-4 ವರ್ಷದಿಂದ ಚಾಲೂ ಮಾಡಿದ್ದೇವೆ ಒಕ್ಕಲ್ತನ. ಆದಷ್ಟು ಸಾವಯವದಲ್ಲಿ ಬೆಳೆಯಕ್ಕೆ ಇಚ್ಛಾ ಪಡ್ತೇವೆ, ಕೆಮಿಕಲ್ನ ಅವಾಯ್ಡ್ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಎಷ್ಟು ಜಮೀನು ತಮಗೆ? ನಮಗೆ ನಾವಪ್ಪಾರು 3 ಮಂದಿ ರೀ. ನಮ್ಮದು ಇನ್ನು ಜಾಯಿಂಟ್ ಫ್ಯಾಮಿಲಿ ರೀ. ನಮ್ಮದು 16 ಎಕರೆ ಜಮೀನಿದೆ ರೀ ಉಪ್ಪಲದಿನ್ನಿಯಲ್ಲಿ. ಅದರಲ್ಲಿ ಒಂದು 7 ಎಕರೆ ಉಳ್ಳಿಗಡ್ಡಿ ಇದೆ ರೀ, ಒಂದು 4 ಎಕರೆ ಕಬ್ಬಿದೆ ರೀ, ಮತ್ತು ದಳಂಬ್ರಿ 2 ಎಕರೆ ಇದೆ ರೀ. ಪಪ್ಪಾಯ ರೀಸೆಂಟಾಗಿ ತೆಗೆದಿದ್ದೇವೆ ರೀ. ಇಳುವರಿ ಎಲ್ಲ ಚೆನ್ನಾಗಿದೆ. ಕಬ್ಬಿನ ಇಳುವರಿ ಎಷ್ಟು ಬರ್ತಾ ಇದೆ ನಿಮಗೆ? ನಮ್ಗೆ ಈಗ 71 ಟನ್ ಬಂದಿದೆ ಎಕರೆಗೆ. ನಾವು ಆದಷ್ಟು ವರ್ಮಿ ಕಂಪೋಸ್ಟು ಮತ್ತು ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಇವನ್ನೇ ಯೂಸ್ ಮಾಡ್ತಾ ಇದ್ದೀವಿ. ರಾಸಾಯನಿಕಗಳನ್ನು ಉಪಯೋಗ ಮಾಡೋದಿಲ್ಲ? ರಾಸಾಯನಿಕನ 30% ಯೂಸ್ ಮಾಡ್ತೇವೆ. ನಮ್ಮೊಂದು 4 ಎಕರೆ ಕೂಡಿ ಒಂದು ಪಾಕೆಟ್ ಯೂರಿಯಾ, ಒಂದು ಪಾಕೆಟ್ ಡಿ ಎ ಪಿ, ಪೊಟ್ಯಾಶು, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ, ರೂಟ್ ಜೋನ್ ಇಷ್ಟು ಮಿಕ್ಸ್ ಮಾಡಿ ಒನ್ ಟೈಮ್ ಅಷ್ಟೇ ಕೊಡೋದು. ನೆಕ್ಸ್ಟ್ ಟೈಮ್ ಏನೈತೆ ಗೋಕೃಪಾ ಮತ್ತ ಇವನ್ನ ಈಗ ಸ್ಲರಿ ಈ ತರ ಎಲ್ಲ ಇದು ಕೊಡ್ತೀವಿ. 71 ಟನ್ ಕೂತಿದೆ ಎಕರೆಗೆ. 71 ಟನ್ ಅಂದ್ರೆ ಅಡ್ಡಿ ಇಲ್ಲ, ನಿಮಗೆ ಒಳ್ಳೆ ಇಳುವರಿ ಅದ. ಇನ್ನೂ ಇದು ಹೆಚ್ಚಾಗಬೇಕು ಅಂತಂದ್ರೆ ಏನಾದರೂ ಅದ್ರ ಬಗ್ಗೆ ವಿಚಾರ ಮಾಡಿರಿ? ಈಗ ಅಂದ್ರೆ ನಂದು 4 ಫೂಟಿನ ಸಾಲ ಇದೆ ರೀ. ಅದನ್ನೇ ಸಾಲಿಂದ ಸಾಲ 4.5 ಫೂಟ್ ಮಾಡ್ಬೇಕಂತ ವಿಚಾರ ಇದೆ. ಇನ್ನು ಇದಕ್ಕಿನ ಉತ್ಪನ್ನ ಹೆಚ್ಚು ಜಾಸ್ತಿ ತಗೋಬೇಕು ಅನ್ನೋದು ಇದೆ ರೀ. ಅಂದ್ರೆ ಅಂತರ ಹೆಚ್ಚು ಮಾಡಬೇಕು ಅಂತ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಮತ್ತೆ ಏನು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಇಳುವರಿ ಹೆಚ್ಚಾಗಬಹುದು ಅಂತೀರಿ? ಅದ್ರ ಜೊತೆ ರೀ ಇದನ್ನ ಸಾವಯವ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಕೊಟ್ಕೊಂಡು ಅಂತರ ಹೆಚ್ಚು ಮಾಡಿಕೊಂಡು ಅದ್ರೊಳಗೆ ಒಳಗಡೆ ರೀ ಸೂರ್ಯನ ಕಿರಣ ಭೂಮಿ ಒಳಗೆ ಬಿಡ್ಬೇಕು, ಗಾಳಿ ಆಡಬೇಕು. ಮತ್ತು ಅದರ ಸೆಂಟ್ರ ಈ ಕಾಯಿಪಲ್ಲೆ ಐತಿ, ಬೆಳ್ಕೋಬಹುದು ರೀ. ಅದರಲ್ಲಿಂದ ಮೆಣಸಿನ ಗಿಡ ಅವು ಬೆಳ್ಕೊಂಡ್ರೆ ರೀ ನಮ್ಗೆ ಹೆಚ್ಚು ಗೊಬ್ಬರನು ಕೊಟ್ಟಂಗಾಗುತ್ತೆ, ನಮ್ಗೆ ಈ ಕಾಯಿಪಲ್ಲೆ ಐತಿ ಇದನ್ನು ನಮಗೂ ಸಿಕ್ಕಂಗಾಗ್ತೈತಿ. ಈಗ ನಿಮ್ಮ ಹೊಲದೊಳಗೆ ಏನು ಬೆಳೆಗಳ ಉಳಿಕೆ ಉಳಿತಾವ ನೋಡ್ರಿ, ಈಗ ದಂಟ್ ಇರ್ಬೋದು, ರೌದ್ ಇರ್ಬೋದು, ಅಥವಾ ಎಲೆಗಳಿರ್ಬೋದು, ಸೊಪ್ಪಿರ್ಬೋದು, ಇವುಗಳನ್ನ ಮತ್ತೆ ನೀವು ನೆಲಕ್ಕೆ ಹಾಕಿ ಅದನ್ನೇ ರೋಟೋವೇಟರ್ ಮೂಲಕ ಮಣ್ಣಿಗೆ ಸೇರಿಸುವಂತಹದ್ದು ಏನಾದರೂ ಮಾಡಿದ್ರೆ ನಿಮ್ಮ ಮಣ್ಣಿನ ಒಂದು ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ, ಪೋಷಕಾಂಶ ಕೂಡ ಹೆಚ್ಚಿಗೆ ಆಗ್ತದೆ. ಇದ್ರ ಬಗ್ಗೆ ಏನಾದರೂ ನೀವು ಮಾಡ್ತಾ ಇದ್ರಿ? ಅದನ್ನೇ ಮಾಡ್ತಾ ಇದ್ದೀವಿ. ಈಗ ಪಪ್ಪಾಯ ಹಾಕಿದ್ದೇವೆ ರೀಸೆಂಟ್ ಆಗಿ, ಅದನ್ನೇ ಕಲ್ಟಿವೇಟರ್ ಮೂಲಕ ಅದನ್ನೇ ಮಣ್ಣಲ್ಲಿ ಮುಳುಗಿಸಿದ್ದೇವೆ. ಅದರಲ್ಲಿ ಉಳ್ಳಾಗಡ್ಡಿ ತಕೊಂಡಿದ್ದೀವಿ. ಉಳ್ಳಾಗಡ್ಡಿ ತಕೊಂಡ ನಂತರ ಈ ಉಳ್ಳಾಗಡ್ಡಿನೂ ಅದನ್ನ ಹೆರಚಿಕೆರಿಂದ ಅದರ ತಪ್ಪಲಾನು ಭೂಮಿಗೆ ಕೊಡ್ತಾ ಇದ್ದೇವೆ. ಹಸಿರೆಲೆ ಗೊಬ್ಬರನು ಇದು ಮತ್ತು ಡಂಚು ಸೆಣಬು ಇವನ್ ಬೆಳ್ಕೊಂಡು ಬಿತ್ತುತ್ತಾ ಇದೆ. ಡಂಚ ಸೆಣಬು ನೀವು ಎರಡೂ ಬೆಳೆದ್ರಿ? ಸೆಣಬು ಬೆಳೆದಿದ್ದೀವಿ, ಡಂಚ್ ಬೆಳೆದಿಲ್ಲ ರೀ. ಡಂಚ್ ಈಗ ನೆಕ್ಸ್ಟ್ ಉಳ್ಳಿಗಡ್ಡಿ ತಕ್ಕೊಂಡು ಹಾಕ್ಬೇಕಂತಿದೆ ರೀ. ನಿಮಗದು ಸೆಣಬು ಬೆಳೆದಿದ್ದಕ್ಕೆ ಮಣ್ಣಿನ ಆರೋಗ್ಯದೊಳಗೆ ಏನಾದ್ರು ಬದಲಾವಣೆ ಕಾಣಿಸ್ತದ ಅಥವಾ ಇಳುವರಿ ಮೇಲೆ ಏನಾದ್ರು ಬದಲಾವಣೆ ಕಾಣಿಸ್ತದ? ಇಳುವರಿ ಜಾಸ್ತಿ ಕೆಮಿಕಲ್ ಗೊಬ್ಬರಕ್ಕಿಡೋಕ್ಕಿಂತ ಇದು ಸೆಣಬು ಹಾಕೋದ್ರಿಂದ ಹೆಚ್ಚಿನ ಉತ್ಪಾದನೆ ಬರುತ್ತೆ ರೀ. ಈಗ 40-50 ಟನ್ ತೆಗೆದ್ರೆ 60-70 ಟನ್ ವರೆಗೂ ಆರಾಮಾಗಿ ತಕ್ಕೋಬಹುದು. ಆದಷ್ಟು ಬೇಗ ಬಿಸಿಲನ್ನ ಭೂಮಿಗೆ ಉಣಿಸೋ ವ್ಯವಸ್ಥೆ ಮಾಡಿಸ್ಬೇಕ್ರಿ. ಅಂದ್ರೆ ಮ್ಯಾಗೆ ನೀರು ಬಿಡೋದು ವಿತ್

ಇದುವರೆಗೆ ಮಣ್ಣು ಪರೀಕ್ಷೆ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಬಿ ಸವಿತಾ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್. ನಿಯಮಗಳು ಅನ್ವಯ. ಇನ್ನು ಮುಂದೆ ಜಾನಪದ ಸಂಗೀತದಲ್ಲಿ ಕೇಳಿ ಉತ್ತೂರಿನ ವಿಠಲ್ ಬಲವಂತರಾವ್ ಶಿಂಧೆ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದೆ ಸುಖ ಭೋಗವು ದೊರಕುವುದೇ ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ, ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ, ಬರಿದೆ ಸುಖ ಭೋಗವು ದೊರಕುವುದೇ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಹಣವಿದ್ದಾಗ ಸೇವೆ ನೆನವಿದ್ದಾಗ ಭಕ್ತಿ, ಗುಣವಿದ್ದಾಗ ಮಾಡಿ ಮುಕ್ತಿ ಪಡೆಯಾತ್ಮ. ವನ ಮಾತಾಡಿದರೆ ತೃಣಾರಿದು ಹೋಗುವುದೇ, ವನ ಮಾತಾಡಿದರೆ ತೃಣಾರಿದು ಹೋಗುವುದೇ, ಪರಮಾತ್ಮ ನೊಲಿಸುವುದು ಬಲು ಕಷ್ಟ ಆತ್ಮ, ತೃಣಯ ನೊಲಿಸುವುದು ಬಲು ಕಷ್ಟ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಎಂದಿನ ಪುಣ್ಯವನು ಮುಂದೂಡಬೇಕಾತ್ಮ, ಇಂದಿನ ಪುಣ್ಯವನು ಮುಂದೂಡಬೇಕಾತ್ಮ, ಬಂಧನವೇಕಿದಕ್ಕೆ ಇಂದೂದರ ನಾನೆಯಾಗಿ, ಬಂಧನವೇಕಿದಕ್ಕೆ ಇಂದೂದರ ನಾನೆಯಾಗಿ, ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ, ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಸೂರರೆಲ್ಲ ಶರೀರ ದಂಡನೆ ಮಾಡಿ, ಅರಿಯಜ ಸೂರರೆಲ್ಲ ಶರೀರ ದಂಡನೆ ಮಾಡಿ, ಪರಮಾತ್ಮ ನೊಲಿಸಿದರು ಸುಲಭವಲ್ಲವೇ, ನರ ಪಾಪ ಪುಣ್ಯವನು ನರರ ಚರಗಿಲೆ ಆಗಿ, ನರ ಪಾಪ ಪುಣ್ಯ ಪುಣ್ಯವನು ನರರ ಸರಗಿಲೆ ಹಾಕಿ ಗುರು ಮಾಲಿಂಗ ತಾಮರೆಯಾಗುತ್ತಿರುವ ಗುರು ಮಾಲಿಂಗ ತಾಮರೆಯಾಗುತ್ತಿರುವ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವದೆ ಆತ್ಮ ಬರಿ